ಕಾಣಿದ್ದವು ಎಷ್ಟೋ. ತಂದೆ ತಾಯಿಯರು ಎಷ್ಟೋ ತಾನಿದ್ದವು ಎಷ್ಟೋ. ತನಗೆ ಸತಿಸುತರುಗಳೆಷ್ಟೋ ಬಂಧು ಬಳಗಗಳೆಷ್ಟೋ ಸದಗುವರ್ಯಾರು. ಹಿಂದೆ ಕೊಂದವರ್ಯಾರು ಯಾರು ಯಾರು ಯಾರು ಹಿಂದೆ ಕೊಂದವರ್ಯಾರು ಇಂದು ಸದಗುವರ್ಯಾರು. ಮುಂದೆ ಬಾ ಎಂದು ಕರೆವರ ನಾ ಕಾಣೆನೋ ಕೃಷ್ಣ. ಮುಂದೆ ಬಾ ಎಂದು ಕರೆವರ ನಾ ಕಾಣೆನೋ ಶವ ನಿನ್ನ ದ್ವಂದ್ವ ಪದ ಬಿಡೆನೋ ಬಿಡೆನೋ ನಿನ್ನ ದ್ವಂದ್ವ ಪದ ಬಿಡೆನೋ. ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಶರೀರಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಯೇಸುಕಾಯಂಗಳ ಕಳೆದು ಯೇಸುಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ಸನಾಗು ವಿಶೇಷನಾಗು ಅವಕಾಶ ನೀವು ದಾಸನಾಗು ವಿಶೇಷನಾಗು ದಾಸನಾಗು ಅವಕಾಶ ನೀವು. ರಾಮೇಶ್ವರ ಏಸುತೆ ಚದುರುದಿದರೆ ಬಾಹುದೇನು ಅಲ್ಲಿ ಹೋದೇನೋ. ದೋಷನಾಶಿ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಬಿಂದು ಜಪ ತಪ ಹೋಮನೆ ಮಂಗಳ ಏಸುವಾರಿ ಮಾಡಿದರು ಫಲವೇನು ಈ ಜಲವೇನು. ದಾಸನಾಗು ವಿಶೇಷನಾಗು ದಾಸನಾಗು ಭವಭಾಷ ಮಾಯಾ ಹಾಗೆ ಬ್ರಹ್ಮಾಂಡ ಹೊಂದಿಗರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಂದಲ್ಲಿಂದ ಮುಕ್ತಿ ಬೇಡು ಕನ್ಯಾ ನೋಡು ಕನ್ಯಾಸನಾಗು ವಿಶೇಷನಾಗು ದಾಸನಾಗು ಅವಪಾಶನೇಗು ದಾಸನಾಗು ವಿಶೇಷನಾಗು ದಾಸನಾಗು ಅವಪಾಶನೇಗು ಮಾಡಿ ನೀರವ ಬಂದರ್ ಕೊಲ್ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಭರವಲ್ಲ ಮುಂದೆ ಬಾಹೋದಲ್ಲ ಶನೇ ವಿಶೇಷ ನಾವು